ಪ್ರಕಟಣೆ. ಪಿತ್ತ ಆಗ್ಯವ, ಹೊಟ್ಟೆ ಉರ್ಲಿಕತ್ತದ, ಗ್ಯಾಸನು ಆಗ್ಲಿಕತ್ತವ, ಗುಳಿಗಿ ತಿಂದ ತಿಂದ ಬ್ಯಾಸರ ಆಗೈತೆ. ಎಲ್ಲಾ ಪ್ರಕಾರ ತಪಾಸಣೆನು ಮಾಡಿ ಆಯ್ತು. ಹಂಗಿದ್ರ ಶ್ರದ್ಧಾ ಆಯುರ್ವೇದ ಸೆಂಟರ್ಗೆ ಹೋಗ್ರಲ್ಲ, ಅಲ್ಲಿ ಪಚನ ಸಂಸ್ಥೆ ಎಲ್ಲಾ ರೋಗಗಳಿಗಾಗಿ ಸಂಪೂರ್ಣ ನೈಸರ್ಗಿಕ ಪದ್ಧತಿಯಿಂದ ಪಂಚಕರ್ಮ ಉಪಚಾರ ಮಾಡ್ತಾರ. ಡಾಕ್ಟರ್ ಕಿರಣ್ ಪಾಠಕ್ ಇವರ ಶ್ರದ್ಧಾ ಆಯುರ್ವೇದ ಸೆಂಟರ್, ಹೋಟೆಲ್ ಸೂರ್ಯದ ಎದುರುಗಡೆ, ಮುರಾರ್ಜಿ ಪೇಟ್, ಸೋಲಾಪುರ್. ಮೊಬೈಲ್ 9767200021. ಉಮ್ಮದಿಯವರ ಮಸಾಲೆ ಖಾರ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಗುಮ್ಮಟ ನಗರಿ ಬಿಜಾಪುರದ ಸುಪ್ರಸಿದ್ಧ ಉಮ್ಮದಿಯವರ ಪ್ಯೂರ್ ಹೋಮ್ ಮೇಡ್ ಮಸಾಲೆ ಖಾರ ಮದುವೆ, ಮುಂಜುವಿ, ಗೃಹ ಪ್ರವೇಶ, ಇನ್ನಿತರ ಹಲವಾರು ಶುಭ ಸಮಾರಂಭಗಳಲ್ಲಿ ಅಡುಗೆಗಾಗಿ ಉಪಯೋಗಿಸುವುದೇ ಉಮ್ಮದಿಯವರ ಮಸಾಲೆ ಖಾರ. ಬನ್ನಿ ಹಾಗಾದರೆ ತಡೆಯಾಕೆ, ಉಮ್ಮದೀಸ್ ಅವರ ಮಸಾಲೆ ಖಾರವನ್ನು ತೆಗೆದುಕೊಂಡು ಇದರ ಸ್ವಾದವನ್ನು ತಾವೇ ಅನುಭವಿಸಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಯರಗಾಳ್ ಅವರೊಂದಿಗೆ ದ್ರಾಕ್ಷಿ, ಸೇಬು ಮತ್ತು ಕಬ್ಬು ಬೆಳೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಬಿವಿ ಶ್ರೀಧರ್. ಮಣ್ಣಿನ ಮಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಿಂದಗಿ ತಾಲೂಕು ರಾಂಪುರ್ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಯಾರ್ಗಾಳ್ ಅವರ ಹೊಲದಲ್ಲಿದ್ದೀವಿ. ಇವರು ಒಬ್ಬ ಪ್ರಗತಿಪರ ರೈತ. ಇವರು ಸಾಕಷ್ಟು ಬೆಳೆ ಬೆಳೀತಿದ್ದಾರೆ, ಅದರಲ್ಲೂ ದ್ರಾಕ್ಷಿ ಬೆಳೀತಿದ್ದಾರೆ, ಕಬ್ಬು ಬೆಳೀತಿದ್ದಾರೆ, ಜೊತೆಗೆ ಆಪಲ್ ಬೆಳೀತಿದ್ದಾರೆ. ಈ ಎಲ್ಲದರ ಬಗ್ಗೆ ನಾವು ಮಾಹಿತಿ ಅವರಿಂದ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾಳಪ್ಪ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ಹತ್ರ ಎಷ್ಟು ಹೊಲ ಇದೆ? 10 ಎಕರೆ. ಈಗ 10 ಎಕರೆ ಹೊಲದಲ್ಲಿ ಏನೇನ್ ಬೆಳೀತಾ ಇದ್ದೀರಿ? 2 ಎಕರೆ ದ್ರಾಕ್ಷಿ ಅದರಿ, 1 ಎಕರೆ ಸೇಬು ಅದ, 6 ಎಕರೆ ಕಬ್ಬು ಅದ. ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ಬೋರ್ ಇದೆ, ಬಾವಿ ಇದೆ, ಅವಕ್ಕೆಲ್ಲ ಸೋಲಾರ್ ಇದೆ, ನೀರಿಂದ ಅನುಕೂಲ ಅದ. ಅಂದ್ರೆ ಎಷ್ಟು ಬೋರ್ ಇದೆ, ಬಾವಿ ಎಷ್ಟಿದೆ? ಬೋರು 3 ಇದೆ, 2 ಸೋಲಾರ್ ಇದೆ. ಕೃಷಿ ಹೊಂಡ ಏನಾದ್ರು ಮಾಡಿದ್ರಾ? ಇಲ್ಲ ಇಲ್ಲ, ಕೃಷಿ ಹೊಂಡ ಏನ್ ಜರುತ್ತಿಲ್ಲ, ಮಾಡಿಲ್ಲ. ಈ ಬೋರು ಮತ್ತೆ ಬಾವಿಯಿಂದ ನೀರ್ ಏನ್ ಸಿಗತ್ತೆ ಅದು ಸಾಕಾಗುತ್ತಾ? ಸಾಕಾಗುತ್ತೆ. ಈಗ ನೀವು ಕೃಷಿ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಾನು 15ನೇ ವರ್ಷದಿಂದ ಚಾಲು. ಅವಾಗ್ಲಿಂದ ನೀವು ಕಬ್ಬು, ದ್ರಾಕ್ಷಿ ಇದೇ ತರ ಬೆಳ್ಕೊಂಡು ಬಂದಿರಾ? ಹೇಗೆ? ಇದೇ ತರ ಬೆಳೆದಿವಿ. ಈ ವರ್ಷ 2 ಎಕರೆ ದ್ರಾಕ್ಷಿ ಬೆಳೆದಿರಾ, ಈಗ ಅದು ಇನ್ನೇನು ಕಟಾವ್ ಬರುತ್ತೆ, ಹೇಗಿದೆ ಇಳುವರಿ? ಇಳುವರಿ ಚಲೋ ಅದ್ರಿ. ಕಬ್ಬು? ಕಬ್ಬನು ಬಂದದ್ರಿ, ಬಂದದ್ದು ಕಟಿಂಗ್ ಬಂದದ. ಈಗ ಈಗ ವಿಶೇಷವಾಗಿ ನಿಮ್ಮ ಹೊಲ ನೋಡ್ತಿದ್ದೆ, 1 ಎಕರೆ ಹೊಲದಲ್ಲಿ ನೀವು ಆಪಲ್ ಬೆಳೆಸಿದೀರ, ಅದು ಕಾಶ್ಮೀರ ಆಪಲ್. ಇದನ್ನ ಹೇಗೆ, ಯಾಕೆ ಇಲ್ಲಿ ಬೆಳೀತಾ ಇದ್ದೀರಿ? ಅಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ, ಕಡಿಮೆ ಅಗಿ ತಂದು ಹಚ್ಚದ ಬೆಳಕ್ಕೆ ಅದಕ್ಕೇನು ಮೇಂಟೆನೆನ್ಸ್ ಏನು ಇಲ್ಲ, ಜೀರೋ ಅದು, ಖರ್ಚು ಕಡಿಮೆ, ಹೆಚ್ಚು ಆದಾಯ, ಅದಕ್ಕೆ ಇದು ಆಯ್ಕೆ ಮಾಡಿಕೊಂಡಿದ್ದು. ಈಗ ಈ ಸಸಿಗಳು ಎಲ್ಲಿಂದ ತಂದ್ರಿ? ಹಿಮಾಚಲ. ಅಂದ್ರೆ ಹಿಮಾಚಲ ಪ್ರದೇಶಕ್ಕೆ ಹೋಗಿ ತದ್ರೋ? ಇಲ್ಲ, ಅಲ್ಲಿಂದ ಅವರೇ ಕಳಿಸಿಕೊಡ್ತಾರೆ. ಇಲ್ಲಿಂದ ನಾವು ಬಿಜಾಪುರದಿಂದ ಬಂದು ತಗೊಂಡು ಹಚ್ಚಬಹುದು. ಈಗ ಸಸಿಗಳನ್ನ ನೆಟ್ಟಿದೀರಾ? ಇದು ಎಷ್ಟು ದಿನ ಆಯ್ತು ನೆಟ್ಟಿ? 18 ತಿಂಗಳಾಯ್ತು. ಈಗ 18 ತಿಂಗಳಲ್ಲಿ ಇದರ ಆರೈಕೆ ಏನ್ ಮಾಡಿದೀರಾ, ಹೇಗ್ ಮಾಡಿದೀರಾ? ನೀರು, ಗೊಬ್ಬರ, ಸ್ವಲ್ಪ ಹೇನ ಸೀರಾಕೋ ಮೆಡಿಸಿನ್ ಮಾಡಿದೀನಿ, ಅದು ಬಿಟ್ರೆ ಮತ್ತೇನಿಲ್ಲ. ಈಗ ಈ ಒಂದು ಬಿಸಿಲು ನಾಡಿನಲ್ಲಿ ಸೇಬು ಬೆಳೆಯಕ್ಕಾಗತ್ತಾ ಅನ್ನೋದು ಒಂದು ಪ್ರಶ್ನೆ. ಬೆಳಿಬಹುದು ಇಲ್ಲಿ ಆಗುವಂತ 45 ಡಿಗ್ರಿ ಬಿಸಿಲಿದ್ರು ಇಲ್ಲಿ ಆಗುವಂತ ತಳಿ ತೆಗೆದಾರ. ಇಲ್ಲಿ ಅಕ್ಕಪಕ್ಕ ರೈತರು ಯಾರಾದ್ರೂ ಬೆಳೆದಿರಾ? ಇಲ್ಲಿ ಇದ್ರಾಗದರಿ, ಕೋಲಾರದಾಗದ, ಆಮೇಲೆ ಬೀದರ್ ಅದ, ಅವ್ರು ಇಳುವರಿ ತಗೋತಾರ. ಈಗಾಗಲೇ ಚಾಲು ಅದವ್ರು. ಈಗ ಎಷ್ಟು ಇಳುವರಿ ತಗೊಂಡಿರೋರು? 6,80,000 ರೂಪಾಯಿ ತಗೊಂಡಾರ ಒಂದೆಕರೆಗೆ. ಒಂದೆಕರೆಗೆ ಈ ಆಪಲ್ ಏನ್ ಬೆಳೀತಾರೆ ಅದ್ರ ಗುಣಮಟ್ಟ ಹೇಗೆ? ಸೇಮ್ ಕ್ವಾಲಿಟಿ ಬರ್ತದೆ. ಈ ಕಾಶ್ಮೀರದೇನ್ ಬರ್ತದಲ್ಲ, ಸೇಮ್ ಕ್ವಾಲಿಟಿ ಬರ್ತದೆ. ಅಲ್ಲಿಕ್ಕಿಂತ ಸ್ವೀಟ್ ಜಾಸ್ತಿ. ಈಗ ನಿಮ್ಮ ಸಸಿಗಳು ಯಾವ ಹಂತದಲ್ಲಿದೆ? ಈಗ ಚಟ್ನಿ ಮಾಡಿದೀವಿ, ಚಟ್ನಿ ಮಾಡಿ ಈಗ ಫ್ಲವರಿಂಗ್ ಚಾಲು ಆಗ್ಯದ. ಜೂನ್ ಜುಲೈ ಒಳಗೆ ನಮಗೆ ಮಾಲ್ ಬರ್ತದೆ. ಜೂನ್ ಜುಲೈ ಅಂದ್ರೆ ಈಗ ಕಾಶ್ಮೀರ ಆಗ್ಲಿ ಹಿಮಾಚಲ ಆಗ್ಲಿ ಅಲ್ಲೆಲ್ಲ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಬರುತ್ತಾ ಕಟಾವ್ಗೆ? ಜೂನ್ಗೆ ಎಂಡ್ ಆಗಿ ಬಿಡ್ತದೆ, ಜೂನ್ಗೆ ಎಲ್ಲ ಹೋಗ್ಬಿಡ್ತದ ಮಾಲ್. ಅವಾಗ ನಮ್ದು ಚಾಲು ಆಗ್ತದೆ. ನಿಮ್ದು ಅವಾಗ ಚಾಲು ಆಗುತ್ತೆ. ಅದಕ್ಕ ಇದಕ್ಕ ವಿರುದ್ಧ. ಮತ್ತೆ ಇದಕ್ಕೆ ಏನು ವಿಶೇಷವಾಗಿ ಏನ್ ಆರೈಕೆ ಮಾಡಿದೀರಾ? ಗೊಬ್ಬರ, ನೀರ, ಮೆಡಿಸಿನ್ ಇಷ್ಟ ಬಿಟ್ರೆ ಮತ್ತೇನಿಲ್ಲ. ನೀರಿನ ಪ್ರಮಾಣ ಕಡಿಮೆ. ನೀರಿಗೆ ಈಗ ಏನು ಡ್ರಿಪ್ ಇರಿಗೇಷನ್ ಏನ್ ಮಾಡಿದೀರಾ? ತುಂತುರು ಹನಿದು ಡ್ರಿಪ್ ಮಾಡಿದೀನಿ. ರೇನ್ ಗನ್ ಟೈಪ್ ಬರ್ತದದು, ಆ ತರ ಹೊಡಿತದ. ಆ ಕಡೆ 10 ಫೂಟ, ಈ ಕಡೆ 10 ಫೂಟ, ಒಂದ್ 20 ನಿಮಿಷದಲ್ಲಿ 1 ಎಕರೆ ಮುಗೀತು. ಈಗ ಸಸಿ ಎಷ್ಟು ದೂರದಿಂದ ದೂರಕ್ಕೆ ನೆಟ್ಟಿದ್ರೆ? ಇದು 10 ಫೂಟ ಆಗಲ್ಲ, ಸಸಿಯಿಂದ ಸಸಿಗೆ 6 ಫೂಟ. ಈಗ ಜೂನ್ ಜುಲೈ ಹೊತ್ತಿಗೆ ನಿಮಗೆ ಕಟಾವ್ ಬರುತ್ತೆ? ಜೂನ್ ಜುಲೈದಾಗ ಕಟಾವ್ ಬರುತ್ತೆ. ಎಷ್ಟು ಒಂದು ಇದನ್ನ ನಿರೀಕ್ಷೆ ಮಾಡಿದೀರ? ಗಿಡಕ್ಕೊಂದು 10 ಕೆಜಿ ಬಂದ್ರೆ 700 ಗಿಡ ಅಂದ್ರೆ 7 ಟನ್ ಆಯ್ತು. 50 ರೂಪಾಯಿ ಹಿಡಿದ್ರೆ, 50 ರೂಪಾಯಿ ಕೆಜಿನೇ ಹಿಡಿದ್ರೆ 7 ಇಲ್ಲ 35, 3.5-4 ಲಕ್ಷ ರೂಪಾಯಿ ಆದಾಯ ಆಗ್ಬೋದು. ಇನ್ನ ಬೇರೆ ಈಗ ದ್ರಾಕ್ಷಿ ಬೆಳೆಗೆ ಬಂದ್ರೆ ಇದು ಅದು ಕಟಾವ್ ಆಗೋ ಹಂತದಲ್ಲಿದೆ. ಸೊ ಅದು ಎಷ್ಟು ಇಳುವರಿ ಬರ್ಬೋದು ಈ ಬಾರಿ? 6-7 ಟನ್ ಬರ್ಬೋದು. ಕಬ್ಬು ಅದು 35-40 ಟನ್ ಬರ್ಬಹುದು ಎಕರೆಕ್ಕೆ. ಈಗ ಆಪಲ್ ಒಂದು ಸಸಿಗಳನ್ನ ಹಾಕಿ ಒಂದು ಪ್ರಯೋಗ ನಡೆಸಿದೀರ, ಇದಕ್ಕೆ ಏನಾದರೂ ಮಾರ್ಗದರ್ಶನ ಏನಾದರೂ ಸಿಕ್ಕಿದ್ಯಾ ನಿಮ್ಗೆ ನಮ್ಮ ಕೃಷಿ ಇಲಾಖೆಯಿಂದ ಆಗ್ಲಿ? ಇಲ್ಲ, ಯಾರು ನನಗೆ ಇದು ಮಾಡಿಲ್ರಿ. ಈ ತಜ್ಞರ ಸಲಹೆ ಏನಾದ್ರು ತಗೊಂಡಿರಾ? ಹಾ, ತಜ್ಞೆ ಅಲ್ಲಿ ಹಿಮಾಚಲ ತಜ್ಞೆ ಅವ್ರಿಗೆ ಕರೆಸಿದ್ದೆ. ಇಲ್ಲಿ ಕರೆಸಿ ಅವರೆಲ್ಲ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಡೀಟೇಲ್ಸ್ ವರ್ಷಿಗೊಂಬಂದ್ ಹೋಗ್ತಾರ ಅವ್ರು. ಈಗ ಅಲ್ಲಿಂದ ಹಿಮಾಚಲ ಪ್ರದೇಶದಿಂದಾನೇ ಬರ್ತಾರ ಅವರು? ಹಾ, ಅಲ್ಲಿಂದ ಬರ್ತಾರ. ಅವ್ರದ್ದು ದೊಡ್ಡ ನರ್ಸರಿ ಇದೆ. ಅವರೇನು ಕೃಷಿ ವಿಜ್ಞಾನಿಗಳ? ಹೇಗೆ? ಹಾ, ಕೃಷಿ ವಿಜ್ಞಾನಿ. ಈಗ ಬಂದು ನಿಮ್ಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಈ ಆಪಲ್ ಬೆಳೆ ಬಗ್ಗೆ? ಹ್ಯಾಂಗ್ ಚಟ್ನಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಆಗಿ ಅವ್ರು ಹೇಳಿ ಹೋಗ್ಯ. ಅದ್ರ ಪ್ರಕಾರ ನಾವು ಮಾಡ್ಕೊತ ಹೊಂಟಿದ್ವಿ. ಈಗ ನಮ್ಮ ರೈತರು ಈ ತರ ಒಂದು ಆಪಲ್ ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಈಗ ನಿಮ್ ತಜ್ಞರು ಏನ್ ಹೇಳಿದಾರೆ ಅದನ್ನ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಹೇಳಿಕ್ಕಾಗತ್ತ? ಹೇಳಿಕ್ಕಾಗುತ್ತೆ, ಹೇಳಿ, ಹೆಲ್ಪ್ ಮಾಡ್ತೀವಿ. ಅಲ್ಲ, ಏನು ಈಗ ಒಂದು ಸಸಿ ತರ್ತೀರಾ, ಇದು ಆಪಲ್ ಸಸಿ ತಂದಿ ನೆಟ್ಟ ಮೇಲೆ ಏನೇನ್ ಆರೈಕೆ ಮಾಡಬೇಕು? ಅದಕ್ಕೆ ತಳಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಹುಣಿ ಒಳಗೆ ಹಾಕಿ ಆಮೇಲೆ ಸಸಿ ನೆಡಬೇಕು. ನೆಟ್ರೆ ಮುಗೀತು. ನೀರಿನ ಆರೈಕೆ ಹೇಗೆ? ನೀರಿನ ಆರೈಕೆ ಒಂದು ಇದಕ್ಕೆ ಒಂದು 1/4 ತಾಸು ಬಿಡ್ಬಹುದು. ಒಂದು ಎಕರೆಗೆ 1/4 ತಾಸಿನಾಗ ಇಡೀ ಹೊಲನೇ ಮುಗೀತು. ನೀರಿನ ಪ್ರಮಾಣ ಕಡಿಮೆ, ನೀರಿನ ಅಗತ್ಯತೆ ಕಡಿಮೆ. ಆದ್ರೆ ಈ ಬಿಸಿಲು ಇದೆಯಲ್ಲ, ಅದಕ್ಕೆ ಹೆಚ್ಚು ನೀರೇನಾದ್ರು ಕೊಡಬೇಕಾಗತ್ತಾ? ಹೇಗೆ? ಇಲ್ಲ ಇಲ್ಲ, ಈಗೇನಿಲ್ಲ. ನಾವು ಚಟ್ನಿ ಮಾಡಿ ಮಾರ್ಚ್ ತನಕನು ಒಟ್ಟ ನೀರು ಕೊಡುವಂಗಿಲ್ರಿ. ಅದು ಫ್ಲವರ್ ಬಂದು ಕಾಯಿ ಆದ ಬಳಿಕೆ ಮಾರ್ಚ್ದಿಂದ ನೀರು ಚಾಲು. ಅಲ್ಲಿ ತನಕ ನೀರೇ ಇಲ್ವಾ? ನೀರೇ ಇಲ್ಲ, ನೀರಿಲ್ಲ. ಸಸಿಗಳು ಒಣಗೋಗಲ್ವಾ? ಏನೋ ಆಗಂಗಿಲ್ಲ. ಬೇರೆ ಗೊಬ್ಬರ ಗಿಬ್ಬರ ಏನ್ ಹಾಕ್ತೀರಿ ನೀವು? ತಿಪ್ಪೆ ಗೊಬ್ಬರ. ಅದಕ್ಕೆಲ್ಲ ಏನು ಆಕಳಿಗೆ ಕ್ಲಾಸ್ ಹಾಕಿರಾ? ಹೇಗೆ? 100 ಗೂಟ್ ಇದೆ, ಗೂಟ್ ಫಾರ್ಮ್ ಇದೆ. ಮೇಕೆ ಸಾಕಿದೀರಾ? 100 ಸಾಕಿದೀರಾ? ಅದು ಎಲ್ ಸಾಕಿದೀರಾ? ಇಲ್ಲೇ ಇಲ್ಲೇ ಅದ್ರಿ, ಮೇಕೆ ಸಾಕಿನಿ. ಈಗ ಆ ಮೇಕೆಗಳು ಸಾಕಿದಿರಲ್ಲ, ಅದರ ಪಿಕ್ಕೆ ಏನಿದೆ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಗೊಬ್ಬರ ಏನ್ ಮಾಡ್ತೀವಿ ಅಂದ್ರೆ ದ್ರಾಕ್ಷಿಗೆ, ಸೇಬುಕ, ಕಬ್ಬಿಗೆ ಅದೇ ಯೂಸ್ ಮಾಡ್ತೀವಿ. ಈಗ ಮೇಕೆ ಸಾಕಣೆ ಮಾಡಿದಿರಿ ಅಂದ್ರೆ ಒಂದು ಸುಮಾರು 100 ಇದೆ ಅಂತ ಹೇಳಿದ್ರೆ ಯಾವ ಯಾವ ಹಂತದಲ್ಲಿದೆ, ಅದನ್ನ ಹೇಗೆ ಮಾರಾಟ ಮಾಡ್ತೀರಾ? ಮಾರ್ಕೆಟ್ಗೆ ಹೋಗ್ತೀವ್ರಿ, ಇಲ್ಲಿನೂ ಬಂದ್ ಹೋಯ್ತಾರ, ಕೆಜಿ ಮೇಲೆ ಹೋಯ್ತಾರ. 400 ರೂಪಾಯಿ ಕೆಜಿ ಹಂಗ ಕೊಡ್ತೀವಿ ಜೀವಂತೆ. ಇಲ್ಲೇ ಬಂದು ಹೋಯ್ತಾರ ನಮ್ಮಲ್ಲಿ, ಜಾಸ್ತಿ ಮಾರ್ಕೆಟ್ ಕಂತೂ ಹೋಗಂಗಿಲ್ಲ. ನಡ್ದದ ಸಣ್ಣಗೆ ಉದ್ಯೋಗ ನಡ್ದದ, ಸುಮಾರು ಒಂದು 10-12 ವರ್ಷ ಐತೆ ನಾನು ಮಾಡಾಕತ್ತು. ಮೇಕೆ ಸಾಕಣೆ ಮಾಡಿ ಸುಮಾರು 10-12 ವರ್ಷ ಆಯ್ತು. ಅದಕ್ಕೆಲ್ಲ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿರಿ? ಅದಾರಿ, ಮೇವು ಅದ ಮೇವು ಮಾಡ್ಕೊಂಡಿದೀವಿ, ಹೊಟ್ಟುಗೊಳೆ ಮಾಡಿದೀವಿ, ಕಾಳ ಕಡಿ ಹಾಕ್ತಿದೀವಿ, ವರ್ಷಿಗೊಮ್ಮ ಅವಕ್ಕ ಇಂಜೆಕ್ಷನ್ ಇಟ್ಟು ಇಂಜೆಕ್ಷನ್ ಮಾಡ್ತೀವಿ. ಏನ್ ನಮಗೇನು ಅಂತದೇನು ಇದು ಆಗಿಲ್ಲ, ಒಳ್ಳೆ ಇದು ಆಗ್ಯದ. ಈಗ ಮೇಕೆಗಳಿಗೆ ರೋಗ ರುಜಿನಗಳು ಬರಲ್ವಾ, ಹೇಗೆ ವೈದ್ಯರನ್ನ ಕಳಿಸ್ತೀರಾ? ಹೇಗೆ ಕೆಮ್ಮು ಕಾಮನ್ ಆಗಿ ಬರ್ತಾವ್ರಿ, ಅದಕ್ಕೆ ಮೆಡಿಸಿನ್ ಇರ್ತದ, ಮೆಡಿಸಿನ್ ಹಾಕ್ತಿವಿ. ವರ್ಷಿಗೊಮ್ಮ 6 ತಿಂಗಳಿಗೊಮ್ಮ ಇಟಿ ಇಂಜೆಕ್ಷನ್, PPR ಹಿಂಗೆಲ್ಲ ಇಂಜೆಕ್ಷನ್ ಕೊಡ್ತೀವಿ. ಅವಕ್ಕ ರೋಗ ನಿರೋಧಕ ಆಗಿ ಯಾವ ಬರಂಗಿಲ್ಲ. ಈಗ ನಮ್ಮ ರೈತ ಬಾಂಧವರು ಈಗ ಆಪಲ್ ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೇನು ಸಲಹೆ ಕೊಡ್ತೀರಾ? ಅವ್ರಿಗೆ ಮೊದ್ಲಾಗಿ ಬುಕ್ ಮಾಡ್ಕೊಳ್ಬೇಕ್ರಿ, ಬುಕ್ ಮಾಡಿ ಅವ್ರಿಗೆ ದುಡ್ಡು ಹಾಕ್ಬೇಕು. ನಾವು ದುಡ್ಡು ಹಾಕದ್ರಪ್ಲೆ ಅವ್ರು ಹೇಳ್ತಾರ ಇಂಥ ದಿವಸ ನಾವು ಕಳಿಸಿ ಕೊಡ್ತೀವಿ. ಯಾಕಂದ್ರೆ ಇವು ಸುಮಾರು 1 ವರ್ಷದಾಗಿ ಇರ್ತಾವ. ನಿಮಗೆ ಸಿಗುವಂತದ್ದು 1 ವರ್ಷದ ಸಸಿ? ಅವು ಈಟೆ ಆಗನ ತಿಂಗಳದಾಗ ಇಲ್ಲೆಲ್ಲ ಮಾಡ್ತಾರ, ಕಪಡ್ತನ ಮಾಡ್ತಾರ, ಅಂತ ಇದು ಮಾಡಲ್ಲ ಅವ್ರು. 1 ವರ್ಷನ ಆಗಿ ಅವರು ನಮಗ್ ಮಾಡಿ ರೆಡಿ ಮಾಡಿ ಕೊಡ್ತಾರ. DTDC ಅವರು ಪಾರ್ಸಲ್ ಕಳಿಸ್ತಾರ. ಪಾರ್ಸಲ್ ಕಳಿಸ್ತಾರೆ. ಒಂದ್ ಸಸಿಗೆ ಎಷ್ಟು ಕೊಟ್ರಿ ನೀವು? 200 ರೂಪಾಯಿ. ಒಂದ್ ಸಸಿಗೆ 200 ರೂಪಾಯಿ. ನೀವು ಅವರಿಗೆ ಬುಕ್ ಮಾಡಿದ್ರೆ 1 ವರ್ಷದ ಸಸಿನ ನಿಮ್ಗೆ ಪಾರ್ಸಲ್ ಮೂಲಕ ಕಳಿಸ್ತಾರೆ? ಕಳಿಸ್ತಾರ. ಇಲ್ಲಿ ನಾವು ಬಿಜಾಪುರ ಅಥವಾ ಇಲ್ಲಿ ಸಿಂದಿಗಿನೋ ಹೋಗಿ ತಗೊಂಡ್ಬರ್ಬೋದು, ತಗೊಂಡ್ಬಂದು ಹಚ್ಚಬಹುದು. ಈಗ ಅವ್ರು ಪಾರ್ಸಲ್ ಕಳಿಸ್ತಾರಲ್ಲ ಸಸಿ, ಇಲ್ಲಿ ಹಿಮಾಚಲ ಪ್ರದೇಶದಿಂದ ಕಳಿಸ್ತಾರ, ಅದು ಹಗಿ ಹಂಗೆ ಇರುತ್ತ? ಅದು ಹಂಗೆ ಇರ್ತದೆ, ಕಡ್ಡಿ ಇರ್ತದ್ರಿ, ಈ ಕಡ್ಡಿನೂ ಇರ್ತದೆ, ತಪ್ಪಲ ಏನು ಇರಂಗಿಲ್ಲ, ಕಡ್ಡಿ ಇರ್ತದೆ. ಅದು ತಂದು ನೀರಾಗಿಡ್ತೀವಿ, ಒಂದ್ ದಿವ್ಸ 24 ಗಂಟೆ ನೀರಾಗಿಡ್ತೀವಿ. ನೀರಾಗಿಟ್ಟು ಆಮೇಲೆ ತೆಗೆದು ಹಸ್ತಿ. ಆ ನೀರಲ್ಲಿ ಯಾಕೆ ಇಡಬೇಕು? ಒಂದು ದಿನ ಊಟಗಳು ಎಲ್ಲ ಕಟ್ ಆಗಿರ್ತಾವಲ್ಲ, ಸರ್ಕ್ಯುಲೇಷನ್ ಆಗಂಗಿಲ್ಲ, ಅದಕ್ಕ ಆ ರೂಟ್ ಚಾಲು ಆಗೋ ಸಲುವಾಗಿ ನೀರಾಗಿಡ್ತೀವಿ. ಸೊ ಅವಾಗ ಅದು ಬೇರು ಬಿಟ್ಕೊಳತ್ತೆ. ಹಾ, ಬೇರು ಬಿಟ್ಕೊಳತ್ತೆ. ಈಗ ನಮ್ಮ ರೈತ ಬಾಂಧವರು ಇದೇ ರೀತಿ ಆಪಲ್ ಬೆಳೆ ಬೆಳಿಬೇಕು ಅಂದ್ರೆ ನಿಮ್ಮ ಸಲಹೆ ಸೂಚನೆ ಕೊಡ್ತೀರಲ್ವಾ? ಹಾ, ಕೊಡ್ತೀವಿ ಕೊಡ್ತೀವಿ. ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? 9845 65 40 46 56. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಳಪ್ಪ ಸಿದ್ದಪ್ಪ ಅವರನ್ನ ಸಂಪರ್ಕ ಮಾಡಬಹುದು. ಒಳ್ಳೇದು ಮಾಳಪ್ಪ ಅವರೇ, ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ನಮಸ್ಕಾರ, ವಂದನೆಗಳು. ನಮಸ್ಕಾರ. ಇದುವರೆಗೆ ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಯರಗಾಳ್ ಅವರೊಂದಿಗೆ ದ್ರಾಕ್ಷಿ, ಸೇಬು ಮತ್ತು ಕಬ್ಬು ಬೆಳೆಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು BV ಶ್ರೀಧರ್. ಅಣ್ಣಂದ್ರೆ ಅಕ್ಕಂದ್ರೆ ನಿಮಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ನಿಂದ ನಿಮ್ಮ ಡ್ರಗ್ಸ್ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದರೆ ಯಾರಾದರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ, ಆಲ್ಮೇಲ್ ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ಶಿವರಾಜ್ ಪಾಟೀಲ್ ಅವರೊಂದಿಗೆ ಜೆರೆನಿಯಂ ಬೆಳೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು BV ಶ್ರೀಧರ್. ಮಣ್ಣಿನ ಮಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಅಲಮೇಲ್ ತಾಲೂಕು ಹೂವಿನಹಳ್ಳಿ ಗ್ರಾಮದ ಶಿವರಾಜ್ ಪಾಟೀಲ್ ಅವರ ಹೊಲದಲ್ಲಿದ್ದೀವಿ. ಇವರು ವಿಶೇಷವಾಗಿ ಜೆರೇನಿಯಂ ಬೆಳೆ ಬೆಳೆದು ಅದರಿಂದ ಎಣ್ಣೆನ ಉತ್ಪತ್ತಿ ಮಾಡಿ ಇದನ್ನ ಮಾರಾಟ ಮಾಡ್ತಿದ್ದಾರೆ. ಇದೊಂದು ವಿಶೇಷವಾದ ವಾಣಿಜ್ಯ ಬೆಳೆ ಇದು. ಇವರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಶಿವರಾಜ್ ಅವರಿಗೆ ಸ್ವಾಗತ. ನಮಸ್ಕಾರ. ಧನ್ಯವಾದ. ನನ್ನ ಹೆಸರು ಬಂದ್ಬಿಟ್ಟು ಶಿವರಾಜ್ ಪಾಟೀಲ್, ಹೂವಿನಹಳ್ಳಿ ಆಲ್ಮೇಲ್ ತಾಲೂಕು. ಈ ಕ್ಷೇತ್ರದಲ್ಲಿ ನಾನು ನನ್ನ ಸುಮಾರು ಒಂದು 8 ಎಕರೆ ಕ್ಷೇತ್ರದಲ್ಲಿ ಜಿರೇನಿಯಂ ಎಂಬ ಒಂದು ಪರ್ಫ್ಯೂಮ್ ಬೆಳೆಯನ್ನ ಬೆಳೆದಿದ್ದೇನೆ. ಇದರದ್ದು ಉಪಯೋಗ ಏನಪ್ಪ ಅಂತಂದ್ರೆ, ಇದನ್ನ ನಮ್ಮ ಕಾಸ್ಮೆಟಿಕ್ ಇಂಡಸ್ಟ್ರೀಸ್ ಆಗ್ಬಹುದು, ಪರ್ಫ್ಯೂಮರ್ ಇಂಡಸ್ಟ್ರೀಸ್ ಆಗ್ಬಹುದು, ಅಥವಾ ಅರೋಮಾ ಥೆರಪಿ ಅಥವಾ ಸ್ಪಾ ಥೆರಪಿ, ಅನೇಕ ಒಂದು ನಮ್ಮ ದಿನನಿತ್ಯ ಬಳಸುವಂತ ಒಂದು ಪೌಡರ್ ಆಗ್ಬಹುದು ಅಥವಾ ಪರ್ಫ್ಯೂಮ್ ಆಗ್ಬಹುದು, ಬಾಡಿ ಸ್ಪ್ರೇ ಆಗ್ಬಹುದು, ಇನ್ನಿತರ ಕ್ಷೇತ್ರಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಇದರಿಂದ 10 ಹಲವಾರು ಉಪಯೋಗಗಳಿದೆ. ಶಿವರಾಜ್ ಅವರೇ, ನಿಮ್ಮನ್ನ ನೋಡಿದ್ರೆ ಕಲ್ತಂಗಿದೆ. ಯುವ ಕೃಷಿಕ, ಈ ಒಂದು ಕೃಷಿ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ, ಯಾವಾಗ ಬಂದ್ರಿ? ಸಾಮಾನ್ಯವಾಗಿ ನಂಗ್ ಮುಂಚೆ ಚಿಕ್ಕವನಿದ್ದಾಗಿನಿಂದಲೂ ಕೃಷಿಯಲ್ಲಿ ಆಸಕ್ತಿ. ನಮ್ಮದು ಸುಮಾರು ಒಂದು 60 ಎಕರೆ ಕ್ಷೇತ್ರ ಇತ್ತು, ಹೀಗಾಗಿ ತನ್ನಂತಾನೆ ಒಂದು ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು. ನಾನು ಕೃಷಿಯಲ್ಲಿ ಬಂದ್ಬಿಟ್ಟು ಸುಮಾರು ಒಂದು 17-13 ವರ್ಷ ಆಯ್ತು ನಾನು ಮಾಡ್ತಿದ್ದು. 10 ಹಲವಾರು ಬೆಳೆಗಳನ್ನು ಬೆಳೆದಿದ್ದೇನೆ. ಈ ಮುಂಚೆ ದಾಳಿಂಬೆ ಬೆಳೆದಿದ್ದೇನೆ, ಪೇರ್ಲೆ ಹಣ್ಣು ಬೆಳೆದಿದ್ದೇನೆ, ಕಬ್ ಆಗಿದೆ, ಅನೇಕ ತರದ ಒಂದು ಪ್ರಯೋಗಗಳನ್ನ ಮಾಡ್ಕೊಳ್ತಾನೆ ಇರ್ತಾ ಇರ್ತೇನೆ. ಈ ಸಮಯದಲ್ಲಿ ಇದೊಂದು ಹೊಸ ಬೆಳೆ ಕಾಣಿಸ್ತು, ಇದನ್ನು ಮಾಡಿ ಪ್ರಯತ್ನ ಮಾಡೋಣ ಅಂತ ಒಂದು ಪ್ರಯತ್ನಿಸಿದೆ ಅಷ್ಟೇ. ಈಗ ನೀವು ಕೃಷಿ ಮಾಡೋದು ಯಾವಾಗ ಪ್ರಾರಂಭ ಮಾಡಿದ್ರಿ? 12 ವರ್ಷ ಆಯ್ತು. ಈಗ 12 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ, ಏನೇನ್ ಬೆಳೆ ಬೆಳೆದಿದ್ದೀರಿ? ಸರ್, ನಾನು ಕಬ್ಬು ಬೆಳೆದಿದ್ದೇನೆ, ಪೇರ್ಲೆ ಹಣ್ಣು ಬೆಳೆದಿದ್ದೇನೆ, ದಾಳಿಂಬೆ ಬೆಳೆದಿದ್ದೇನೆ, ಆಮೇಲೆ ತೊಗರಿ, ಹತ್ತಿ ಮುಂತಾದಂತ ಸಾಮಾನ್ಯ ಬೆಳೆಗಳನ್ನು ಬೆಳೆದಿದ್ದೇನೆ, ವೆಜಿಟೇಬಲ್ಸ್ ಬೆಳೆದಿದ್ದೇನೆ. ಈಗ ಸಾಮಾನ್ಯ ಬೆಳೆಗಳೇನಿದೆ ಅವೆಲ್ಲ ಬೆಳೆದು ನಂತರ ಈ ಒಂದು ಜೆರೇನಿಯಂ ಏನಿದೆ ಇದನ್ನ ಬೆಳೀಲಿಕ್ಕೆ ಹೇಗೆ ನಿಮ್ಗೆ ಒಂದು ಯೋಚನೆ ಬಂತು? ಜೆರೇನಿಯಂ ಅಲ್ಲೇ ಒಂದು ಏನಂತಂದ್ರೆ, ನಿಮ್ಗೆ ಸ್ವಲ್ಪ ನಿರ್ವಹಣೆ ಏನಿದೆಯಲ್ಲ ತುಂಬಾ ಸರಳವಾಗಿದೆ ನಿರ್ವಹಣೆ. ಸೊ ಹೀಗಾಗಿ ನಾನು ಜಿರೇನಿಯಂ ಬೆಳೆದೆ. ಸ್ವಲ್ಪ ನಿರ್ವಹಣೆ ಅಂದ್ರೆ ಮೇಂಟೆನೆನ್ಸ್ ಅನ್ನೋದು ಕಷ್ಟ ಇಲ್ಲ, ಈಸಿ ಕ್ರಾಪ್ ಇದು, ಅದಕ್ಕಾಗಿ ಇದನ್ನ ಬೆಳೆದೆ. ಇದಕ್ಕೆ ರೋಗ ರುಜಿನಗಳು ತುಂಬಾ ಕಡಿಮೆ, ಹೀಗಾಗಿ ಇದನ್ನ ಬೆಳೆದೆ. ಈಗ ನೀವು ಇದನ್ನ ಬೆಳಿಲಿಕ್ಕೆ ಏನ್ ಕಾರಣ, ಆಮೇನ ಎಲ್ಲಿ ನೋಡಿದ್ರಿ ಇದನ್ನ, ನೀವು ಇದನ್ನ ಬೆಳಿಬೇಕು ಅಂತ ಬಂದಿದ್ದು ಹೇಗೆ? ಇದನ್ನು ನಾನು ಸೊಲ್ಲಾಪುರದಲ್ಲಿ ನನ್ನ ಒಬ್ಬರು ಸಹೋದರ ಸಂಬಂಧಿ ಬೆಳೆದಿದ್ರು, ಅವ್ರ ತೋಟಕ್ಕೆ ಹೋದಾಗ ಸುಮ್ಮನೆ ಹೋಗಿದ್ದೆ ನಾನು ಒಂದ್ಸತಿ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ನೋಡಿದಾಗ ಅನಿಸ್ತು ತುಂಬಾ ಈಸಿ ಕ್ರಾಪ್ ಇದನ್ನ, ಅಷ್ಟೊಂದು ಕಷ್ಟ ಇಲ್ಲ ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ. ಸೊ ಬೆಟರ್ ಇದು ಬೆಳೆದ್ರೆ ನಂಗೆ ಸ್ವಲ್ಪ ಈಸಿ ಅನಿಸ್ತು, ಅದಕ್ಕಾಗಿ ಇದನ್ನ ಬೆಳೆದೆ. ಈಗ ಇದರ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ, ಅಂದ್ರೆ ಇದು ಸಸಿ ಎಲ್ಲಿ ಸಿಗತ್ತೆ, ಸಸಿ ಎಲ್ಲಿಂದ ತಗೊಂಡ್ ಬಂದ್ರಿ, ಆಮೇಲೆ ಎಷ್ಟು ದಿನಕ್ಕೆ ಒಂದ್ಸತಿ ಕಟಾವು ಮಾಡ್ತೀರಿ, ಆಮೇಲೆ ಇದರ ನೀರಿನ ನಿರ್ವಹಣೆ ಹೇಗೆ, ಹಾಗೆ ಇದಕ್ಕೆ ಕೀಟ ಬಾಧೆ ಹೇಗಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಇದನ್ನ ಮೊಟ್ಟ ಮೊದಲು ನೋಡಿದ ತಕ್ಷಣ ನಾನು ಬಾರಾಮತಿಯಿಂದ, ಪುಣೆ ಹತ್ರ ಇರೋ ಬಾರಾಮತಿ ಜಿಲ್ಲೆಯಿಂದ ಇದರ ಸಸಿಗಳನ್ನು ತಂದೆ. ಸಸಿಗಳನ್ನು 4 ರೂಪಾಯಿ 20 ಪೈಸೆ ದರದಲ್ಲಿ ತಂದೆ. ಅವಾಗ ಶುರುವಾತಿಗೆ ಒಂದು 20,000 ಸಸಿಗಳನ್ನು ತಂದು ನನ್ನ 2 ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದೆ. ತದನಂತರ ಸುಮಾರು 5 ತಿಂಗಳಾದ ಮೇಲೆ ಹೆಚ್ಚಿನ ಕ್ಷೇತ್ರವನ್ನು ಮಾಡಿಕೊಳ್ಳಲು ನಾನೇ ಇಲ್ಲೇ ಸಸಿಗಳನ್ನು ಮಾಡಿಕೊಳ್ಳಕ್ಕೆ ಶುರು ಮಾಡಿದೆ. ನನ್ನ ಮಿಕ್ಕ 6 ಎಕರೆ ಕ್ಷೇತ್ರಕ್ಕೆ ಎಷ್ಟು ಸಸಿಗಳು ಬೇಕೋ ಅದನ್ನು ನಾನೇ ಇಲ್ಲೇ ಖುದ್ದಾಗಿ ಮಾಡಿಕೊಂಡೆ. ನಾವೇ ಖುದ್ದಾಗಿ ಮಾಡ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ, ಸುಮಾರು ನನಗೊಂದು 1 ರೂಪಾಯಿ ಅಥವಾ 1 ರೂಪಾಯಿ ಗಿಡ ಕಡಿಮೆ ಖರ್ಚು ಬಂತು ಒಂದ್ ಸಸಿಗೆ ನಾವೇ ಮಾಡಿಕೊಂಡಾಗ. ಸೊ ಹೀಗೆ ವಿಸ್ತರಿಸಿದೆ. ಇವಾಗ ಇದರ ಶುರು ನಾಟಿ ಮಾಡಿದ್ವಿ. ನಾಟಿ ಮಾಡ್ಲಿಕ್ಕೆ ಇದಕ್ ಮೇನಪ್ಪ ಅಂತಂದ್ರೆ ಹನಿ ನೀರಾವರಿ ಪದ್ಧತಿ ಬೇಕೇ ಬೇಕು. ನಿಮಗೆ ಕಾಲುವೆ ನೀರು ಹರಿಸಕ್ ಆಗೋದಿಲ್ಲ, ಯಾಕಂದ್ರೆ ಇದಕ್ಕೆ ಬೂದು ರೋಗ ಅಥವಾ ಫಂಗಿಸೈಡ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ. ಅದು ಒಂದೇ ರೋಗ ಇದಕ್ಕೆ ಅತ್ಯಂತ, ಇದು ತೊಂದರೆ ತುತ್ತಾಗೋದೇ ಬರೀ ಆ ರೋಗ ಮಾತ್ರ. ಹಾಗಾಗಿ ನಿಮಗೆ ಕಾಲುವೆ ನೀರನ್ನು ಹಾಯಿಸಕ್ ಆಗಲ್ಲ, ಡ್ರಿಪ್ ಅಲ್ಲಿ ಕೊಡಬೇಕು. ಔಷಧ ಉಪಚಾರ ಅತಿ ಕಡಿಮೆ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ನಿಮ್ಗೆ. ಬೇರೆ ಬೆಳೆಗಳಂಗೆ 24 ಗಂಟೆ ಔಷಧ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಮಿನಿಮಮ್ ಡೋಸ್ ಅಂತ ಏನಿರ್ತಿದ್ದಲ್ಲ ಅಷ್ಟನ್ನೇ ಕೊಡ್ಕೊಂಡು ಬರಬೇಕು. ಸೊ ಅದೊಂದು ಬೆನಿಫಿಟ್ ಇಲ್ಲಿ. ರೋಗದ ಯಾವುದು ತೊಂದರೆ ಇಲ್ಲ. ಬೂದು ರೋಗಕ್ಕೆ ನಿಮ್ಗೆ ಒಂದು ಸಿಂಪಲ್ ಬಾವಿಸ್ಟಿನ್ ಅಂತ ಒಂದು ಸಣ್ಣ ಔಷಧಿ ಹೊಡೆದ್ರು ಸಾಕು, ನಿರ್ವಹಣೆ ಆಗುತ್ತೆ. ನೀರಾವರಿ ಬಂದ್ಬಿಟ್ಟು ಇದಕ್ಕೆ ನೀವು ಅಗಿ ಹಚ್ಚಿದಾಗ ಪ್ರತಿದಿನ 1 ಗಂಟೆಯಿಂದ 2 ಗಂಟೆ ನೀರು ಕೊಡಬೇಕು. 1 ತಿಂಗಳಾದ್ಮೇಲೆ 2 ದಿವಸಕ್ಕೊಂದ್ಸತಿ ನೀರು ಕೊಟ್ಟರು ಅಡ್ಡಿ ಇಲ್ಲ. ಆಮೇಲೆ 3ನೇ ತಿಂಗಳಿಗೆ ಅದು 3 ದಿವಸಕ್ಕೊಂದ್ಸತಿ ಅಗಿ ಕೊಟ್ಟರೆ ಸಾಕು. ಫಸ್ಟ್ ಅಗಿ ಹಚ್ಚಿದಾಗ ಗ್ರೋತ್ ಆಗಕ್ಕೆ 5 ಮಂತ್ಸ್ ಬೇಕು. ತದನಂತರ ಪ್ರತಿ 3.5 ತಿಂಗಳಿಗೊಮ್ಮೆ ಕಟಾವ್ ಬರುತ್ತೆ. ಇದು 3 ವರ್ಷದವರೆಗೂ ಬೆಳೆ ಇದೆ ಕಂಟಿನ್ಯೂ ಆಗಿರುತ್ತೆ. ಒಂದು ಸತಿ ಅಗಿ ನಾಟಿ ಮಾಡಿದ್ರೆ 3 ವರ್ಷದವರೆಗೂ ಪ್ರತಿ 3.5 ರಿಂದ 4 ತಿಂಗಳು, ವರ್ಷದಲ್ಲಿ 3 ಸತಿ ಅನ್ಕೊಳ್ಳೋಣ, ವರ್ಷದಲ್ಲಿ 3 ಸತಿ ಕಟಾವ್ ಆಗ್ಬಹುದು. ಈಗ 1 ಎಕರೆಗೆ ಎಷ್ಟು ಸಿಗುತ್ತೆ? 1 ಎಕರೆಗೆ ನಿಮಗೆ ಸರಿ ಸುಮಾರು 1-6 ಟನ್ನಿಂದ 10 ಟನ್ ವರೆಗೂ ಬೆಳೆ ಸಿಗುತ್ತೆ ಪ್ರತಿ 3 ತಿಂಗಳಲ್ಲಿ. ನಾವು ನಿರ್ವಹಣೆ ಹೇಗೆ ಮಾಡ್ತೀವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆರು ಟನ್ನಿಂದ 10 ಟನ್ ವರೆಗೂ ಇದ್ರ ಬೆಳೆ ಸಿಗ್ಬಹುದು. ನಮಗೆ 6 ಟನ್ನು ಸಿಕ್ಕಿದೆ, ಕೆಲವೊಂದ್ಸತಿ 10 ಟನ್ನು ಸಿಕ್ಕಿದೆ ಈ ವರ್ಷದಲ್ಲಿ. ಈಗ ನೀವು ಸುಮಾರು 3-4 ಸತಿ ಕಟಾವ್ ಮಾಡಿದೀರಾ, ಎಷ್ಟು ಬೆಳೆ ಸಿಕ್ಕಿದೆ ಇದರಲ್ಲಿ? ಸರ್, ಸುಮಾರು ಪ್ರತಿ ಸತಿ ನನಗೆ 6 ಟನ್ಗಿನ ಕಡಿಮೆ ಅಂತೂ ಬಂದಿಲ್ಲ. 10 ಟನ್ ವರೆಗೂ ಇದ್ರ ಬೆಳೆ ಸಿಕ್ಕಿದೆ. 10 ಟನ್ನಲ್ಲಿ ನಮಗೆ ಇದರಲ್ಲಿ ಏನಂತಂದ್ರೆ ಮೇನ್ ಇದು ಬರೇ ಬೆಳೆಯನ್ನ ಬೆಳೆದು ಬೆಳೆ ಕೊಡೋಕ್ಕಾಗಲ್ಲ, ಇದನ್ನ ನಾವೇ ಒಂದು ಸಂಸ್ಕರಣೆ ಮಾಡಬೇಕು. ಇದಕ್ಕೆ ಸ್ಟೀಮ್ ಡಿಸ್ಟಿಲೇಷನ್ ವಿಧಾನದಿಂದ ಅಂದ್ರೆ ಕಟಾವು ಮಾಡಿದ ತಕ್ಷಣ ಇದನ್ನ ಮಾರ್ಲಿಕ್ಕಾಗಲ್ಲ, ನೀವು ಅದನ್ನ ಸಂಸ್ಕರಣೆ ಮಾಡಿ ನಿಮ್ಮಲ್ಲಿ ಒಂದು ಸ್ಟೀಮ್ ಡಿಸ್ಟಿಲೇಷನ್ ಒಂದಿದೆ, ಆ ಒಂದು ಘಟಕ ಇಲ್ಲಿ ತೆರೆದಿದ್ದೀರಾ, ಅದರಲ್ಲಿ ಎಲ್ಲ ಸಂಸ್ಕರಣೆ ಮಾಡಿ ಎಣ್ಣೆ ತೆಗೆದು ಮಾರ್ತೀರಾ. ಈಗ ಈ ಒಂದು ವಿಧಾನ ಹೇಗೆ ನಡೆಯುತ್ತೆ ಇದನ್ನ ವಿವರಿಸಿ. ಇವಾಗ ಬೆಳೆ ಅದರ ಮೆಚುರಿಟಿ ಪೀರಿಯಡ್ ಬಂದಾಗ 3.5 ತಿಂಗಳಾದ್ಮೇಲೆ ಅದನ್ನ ಕಟಾವ್ ಮಾಡ್ತೀವಿ. ಕಟಾವ್ ಮಾಡಿ 1 ದಿವಸ ನೆರಳಿನಲ್ಲಿ ಒಣ ಹಾಕ್ತೀವಿ ಅದನ್ನ, ಅದರಲ್ಲಿರೋ ನೀರಿನ ಅಂಶ, ಹೆಚ್ಚುವರಿ ನೀರಿನ ಅಂಶ ಹೋಗ್ಲಿ ಅಂತ. ತದನಂತರ ಅದನ್ನ ನಮ್ಮ ವೆಸಲ್ಗೆ, ನಮ್ಮ ವೆಸಲ್ ಬಂದ್ಬಿಟ್ಟು 1 ಟನ್ ಕೆಪಾಸಿಟಿ ವೆಸಲ್ ಇದೆ, ಅದರಲ್ಲಿ 1 ಟನ್ ತಪ್ಪಲವನ್ನ ತುಂಬ್ತೀವಿ. ತುಂಬಿ ಕಂಡೆನ್ಸರ್ ಕ್ಯಾಪ್ ಇಂದ ಮುಚ್ಚಿ ನಾವು ವುಡ್ ಫೈರ್ ಬಾಯ್ಲರ್ ಇದೆ, ಕಟ್ಟಿಗೆಯ ಬಾಯ್ಲರ್, ಅದರ ಮುಖಾಂತರ ಹಬೆಯನ್ನ ಜನರೇಟ್ ಮಾಡ್ತೀವಿ. ಹಬೆಯನ್ನ ಜನರೇಟ್ ಮಾಡಿಬಿಟ್ಟು ಯಾವಾಗ ಹಬೆ ತಪ್ಪಲಿಗೆ ಬಡಿಯುತ್ತೋ ಆ ಪ್ರೆಷರ್ ಇಂದ ತಪ್ಪಲಲ್ಲಿ ಇರುವ ಎಣ್ಣೆನ ಜಕ್ಕೊಂಡು ಕಂಡೆನ್ಸರ್ ಅಲ್ಲಿ ಬಂದು ಕೂಲ್ ಡೌನ್ ಆಗಿ ನೀರಾಗಿ ಆಯಿಲ್ ಮತ್ತು ನೀರು ಆಚೆ ಬರುತ್ತೆ. ಆಯಿಲ್ ಆಯಿಲ್ ತಾನಾಗೆ ಸೆಪರೇಟ್ ಆಗಿ ತೇಲ್ತಾ ಇರುತ್ತೆ, ಆಮೇಲೆ ನಾವು ಅದನ್ನ ತಕ್ಕೊಂತೀವಿ ಆಯಿಲ್ನ. ಇದು 1 ಟನ್ ತಪ್ಪಲ ನಿಮಗೆ 1 ಕೆಜಿಯಿಂದ 1.5 ಕೆಜಿ ವರೆಗೂ ಆಯಿಲ್ ಬರೋ ಚಾನ್ಸಸ್ ಇದೆ. 1 ಟನ್ ಉತ್ಪನ್ನಕ್ಕೆ 1 ಕೆಜಿ ಎಣ್ಣೆ ಬರುತ್ತೆ, ಒಟ್ಟು ಎಷ್ಟು ಎಣ್ಣೆ ಇದರಿಂದ ತೆಗೆದಿದ್ದೀರಿ? ಸರ್, ಇವಾಗ ನಾನು 1 ವರ್ಷದಲ್ಲಿ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿ 6-7 ತಿಂಗಳಾಯ್ತು. ಸೊ ಸುಮಾರು ನಾನು ಇವಾಗ 100 ಕೆಜಿ ವರೆಗೂ ಆಯಿಲ್ ಬಂದಿದೆ. ಈ ಎಣ್ಣೆನ ಈ ಒಂದು ತಪ್ಪಲಿಂದ ತೆಗೆದ ಮೇಲೆ ಇದನ್ನ ಮಾರಾಟ ಹೇಗೆ ಮಾಡ್ತೀರಾ? ಇದನ್ನ ಮುಂಬೈಯಲ್ಲಿ SH ಕೇಳ್ಕರ್ ಕಂಪ್ನಿ ಅಂತ ಇದೆ, ಅವರು ಎಕ್ಸ್ಪೋರ್ಟರ್ಸ್, ಮೇನ್ ಎಕ್ಸ್ಪೋರ್ಟರ್ಸ್ ಅವರೇ. ಈ ಸುಗಂಧ ದ್ರವ್ಯದ ಇಂಡಿಯಾದಲ್ಲಿ ಒನ್ ಆಫ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ಸ್ ಅವರು. ಸೊ ನಾವು ಹೋಗಿ ಅವ್ರಿಗೆ ಕೊಡ್ತೀವಿ. ಈ ಜರ್ನೇಮ್ ಏನಿದೆ, ಇದರ ಎಣ್ಣೆಯಿಂದ ಏನೇನು ಉಪಯೋಗಗಳಿದೆ? ಸರ್, ಅದೇ ಹೇಳದೆ ಅಲ್ಲ, ಇವಾಗ ಪರ್ಫ್ಯೂಮರಿ ಇಂಡಸ್ಟ್ರಿಯಲ್ಲಿ, ಸುಗಂಧ ದ್ರವ್ಯದ ಇಂಡಸ್ಟ್ರಿಯಲ್ಲಿ ನೀವು ಪೌಡರ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಪಾಗಳಲ್ಲಿ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮತ್ತು ಹಲವಾರು ಪರ್ಫ್ಯೂಮರಿ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಅನೇಕ ಉಪಯೋಗಗಳಿದೆ. ಔಷಧಿ ಇಂಡಸ್ಟ್ರಿಯಲ್ಲಿ ಏನಾದ್ರು ಬಳಸ್ತಾರಾ? ಔಷಧಿಯಲ್ಲಿ ಅಂದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಲೈಕ್ ಸ್ಕಿನ್ ಗ್ಲೋಯಿಂಗ್ಗೋಸ್ಕರ ಅಥವಾ ಇನ್ನಿತರ ಇದರಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಉಪಯೋಗಿಸ್ತಾರೆ. ಅದನ್ನು ಬಿಟ್ಟರೆ ಅರೋಮಾಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಅರೋಮಾಥೆರಪಿ ನಮ್ಮಲ್ಲಿ ಇನ್ನೂ ಅಷ್ಟು ಡೆವಲಪ್ ಇಲ್ಲ, ಬಟ್ ದೊಡ್ಡ ದೊಡ್ಡ ಸಿಟೀಸಲ್ಲಿ ಆಗಿರ್ಬೋದು, ಫಾರಿನ್ ಅಲ್ಲಿ ಆಗಿರ್ಬೋದು ತುಂಬ ಡಿಮ್ಯಾಂಡ್ ಇದೆ. ಸೊ ಅಲ್ಲಿ ಜಾಸ್ತಿ, ಆಮೇಲೆ ಅತ್ತಾರಲ್ಲಿ ಯೂಸ್ ಮಾಡ್ತಾರೆ, ಅತ್ತಾರ್ ಆಯಿಲ್ ಅದಕ್ಕೂ ತುಂಬ ಯೂಸ್ ಮಾಡ್ತಿರ್ತಾರೆ. ಈಗ ಮುಂದಿನ ದಿನಗಳಲ್ಲಿ ಇದರ ಬೇಡಿಕೆ ಹೇಗಿದೆ? ಜನ ಇವಾಗ ಬದಲಾಗ್ತಾ ಹೋಗ್ತಾ ಇದ್ದಾರೆ ದಿನ ದಿನ. ಸದ್ಯಕ್ಕೆ ಬೇಡಿಕೆ ಇಲ್ಲದಿದ್ದರೂ ಮುಂದಿನ 10-15 ವರ್ಷದಲ್ಲಿ ತುಂಬಾ ಬೇಡಿಕೆ ಇರುತ್ತೆ. ಮುಂಚೆ ಕಾಸ್ಮೆಟಿಕ್ ಯೂಸ್ ಮಾಡೋರು ಕಡಿಮೆ ಇದ್ರು, ಈಗ ಕಾಸ್ಮೆಟಿಕ್ ಯೂಸ್ ಮಾಡೋರು ತುಂಬಾ ಜನ ಆಗ್ತಾ ಇದ್ದಾರೆ. ದಿನೇ ದಿನೇ ಜನ ಹೆಚ್ಚಾದಂಗೆ ಬೇಡಿಕೆನೂ ಹೆಚ್ಚಾಗುತ್ತಾ ಹೋಗುತ್ತಿದ್ರು. ಈಗ ನಮ್ಮ ರೈತ ಬಾಂಧವರು ಇಂಥ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ಮಾಡಬಹುದು. ಮಾಡುವ ಮುಂಚೆ ಮುಂಬೈಯಲ್ಲಿ SH ಕೇಳ್ಕರ್ ಅಂಡ್ ಕಂಪ್ನಿ ಅಂತ ಇದೆ, ಅಲ್ಲಿ ಅವ್ರಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಸಲಹೆ ತಗೊಂಡು ಅವರು ಎಸ್ ಅಂದ್ರೆ ಬೆಳಿಬಹುದು ಖಂಡಿತವಾಗಿ. ಅಂದ್ರೆ ಅವರ ಅಗತ್ಯ ಏನಿದೆ ಅದರ ಅನುಗುಣವಾಗಿ ನಮ್ಮ ರೈತರು ಬೆಳೆ ಹಾಕೊಂಡ್ರೆ ಒಳ್ಳೇದು. ಹೌದು, ಅದು ಬೆಟರ್. ಇನ್ನೂ ಹಲವಾರು ಜನ ತಗೊಳ್ಳೋರು ಇದ್ದಾರೆ, ಬಟ್ ಅಷ್ಟು ಕರೆಕ್ಟ್ ಆಗಿ ತಗೊಳ್ಳೋರು ಯಾರು ಇಲ್ಲ ಸದ್ಯಕ್ಕೆ ಭಾರತದಲ್ಲಿ. ಸೊ ಬೆಟರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡು ಬೆಳೆದ್ರೆ ಒಳ್ಳೇದು. ಒಳ್ಳೇದು ಶಿವರಾಜ್ ಅವ್ರೆ, ಇದುವರೆಗೆ ಜರ್ನಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ನಮ್ಮ ರೈತರಿಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಮ್ಗೆ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೆ ಆಲ್ಮೇಲ್ ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ಶಿವರಾಜ್ ಪಾಟೀಲ್ ಅವರೊಂದಿಗೆ ಜೆರೆನಿಯಂ ಬೆಳೆಯುವ ಅನುಭವ ಕುರಿತು ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಬಿ ವಿ ಶ್ರೀಧರ್. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಲಾಡಿ ನಾವು ಲಾ ಮರಿಯಾಡಿ